किसान सबल देश प्रबल। ಈಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಹಾಸನ ತಾಲೂಕು ಹೂವಿನಹಳ್ಳಿಯ ಪ್ರಗತಿಪರ ಕೃಷಿಕ ಎಚ್ಎನ್ ಮಧುಸೂದನ್ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರವಾಗುವುದು. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಹೂವಿನಹಳ್ಳಿಯ ಪ್ರಗತಿಪರ ಕೃಷಿಕ ಹೆಚ್.ಎನ್. ಮಧುಸೂದನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಪರೂಪದ ಪ್ರಗತಿಪರ ಕೃಷಿಕರೊಬ್ಬರನ್ನ ನಾನು ನಿಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಅಪರೂಪ ಅಂತ ಹೇಳಿ ನಾನು ಯಾಕೆ ಬಳಸ್ತೆ ಅಂತ ಹೇಳಿದರೆ, ಒಂದು ರೀತಿ ಅವರ ಕೃಷಿಯ ತಾಕಿಗೆ ಭೇಟಿಯನ್ನು ನೀಡಿದರೆ ನಮಗೆ ಪಾರಂಪರಿಕ ಕೃಷಿ ನೆನಪಾಗುತ್ತೆ. ಪಾರಂಪರಿಕ ಕೃಷಿ ಅಂತ ಅಂದರೆ ಈಗ್ಗೆ ಒಂದು 30-40-50 ವರ್ಷಗಳ ಹಿಂದೆ ನಮ್ಮ ಎಲ್ಲ ಕೃಷಿಕರು ಕೂಡ ಹೇಗೆ ಕೃಷಿಯನ್ನು ಮಾಡ್ತಾ ಇದ್ರೋ ಆ ತರಹದ ಒಂದು ಮಾದರಿಯನ್ನು ತಮ್ಮ ತಾಕಿನಲ್ಲಿ ಅವರು ಅಳವಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಏನಪ್ಪ ಹಳೆಯ ಕೃಷಿ ಅಥವಾ ಪಾರಂಪರಿಕ ಕೃಷಿ ಅಂತ ಹೇಳಿದರೆ, ನಮಗೆ ಏನೆಲ್ಲ ಅಗತ್ಯ ಇರುತ್ತೋ ಅದೆಲ್ಲವುದನ್ನು ಕೂಡ ನಾವೇ ಬೆಳೆದುಕೊಳ್ಳುವಂಥದ್ದು ಮತ್ತು ನಾವೇ ಸಂಪಾದನೆಯನ್ನು ಕೂಡ ಮಾಡುವಂಥದ್ದು. ಅಂತ ಅಂದರೆ ಮೂಲಭೂತವಾಗಿ ನಮಗೆ ಆಹಾರದ ಅಗತ್ಯ ಇರುತ್ತೆ. ಅದು ರಾಗಿ ಆಗ್ಬೋದು, ಭತ್ತ ಆಗ್ಬೋದು, ಬೇರೆ ದ್ವಿದಳ ಧಾನ್ಯಗಳಾಗ್ಬೋದು, ಬೇಳೆಕಾಳುಗಳಾಗ್ಬೋದು. ಅಂಥದ್ದೆಲ್ಲವನ್ನು ಕೂಡ ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಅವರೇ ಅದನ್ನು ಬೆಳೆದುಕೊಳ್ತಾ ಇದ್ರು ಮತ್ತು ಬಳಸ್ತಾ ಇದ್ರು. ಹೆಚ್ಚಾದಂಥದ್ದನ್ನು ಬೇರೆಯವರಿಗೆ ನೀಡತಕ್ಕಂಥದ್ದು ಅಥವಾ ಮಾರಾಟ ಮಾಡ್ತಕ್ಕಂಥದ್ದು ಈ ತರಹದ ಒಂದು ಪದ್ಧತಿ ಇತ್ತು. ಆದರೆ ಆ ತರಹದ ಒಂದು ಕೃಷಿ ಈಗ ಕಣ್ಮರೆಯಾಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇವತ್ತು ನಮಗೆ ಏನು ಬೇಕು ಅನ್ನೋದಕ್ಕಿಂತನೂ ಕೂಡ ಪರರಿಗೆ ಏನು ಬೇಕೋ ಅದನ್ನು ನಾವು ಬೆಳೆದುಕೊಡ್ತಕ್ಕಂಥದ್ದನ್ನು ಇವತ್ತು ಅದೇ ಕೃಷಿ ಅಂಥೇಳಿ ನಾವು ಅಂದ್ಕೊಂಡಿದ್ದೇವೆ. ನಮಗೆ ಕೈ ತುಂಬ ಹಣ ಸಿಕ್ಕರೆ ಸಾಕು, ಮತ್ತು ಆರೋಗ್ಯ ಆಗ್ಬೋದು ಅಥವಾ ಒಳ್ಳೆಯ ವಸ್ತುಗಳಾಗ್ಬೋದು, ಅದನ್ನು ಹಣದಿಂದ ಕೊಂಡುಕೊಳ್ಬಹುದು ಅನ್ನುವಂಥ ಒಂದು ಮನೋಭಾವನೆ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಇದೆಲ್ಲದರ ನಿಟ್ಟಿನಲ್ಲಿ ಒಂದು ರೀತಿ ಬೇರೆ ಬೇರೆ ತರಹದ ವಾಣಿಜ್ಯ ಕೃಷಿಯನ್ನು ಕೂಡ ಮಾಡಿಕೊಂಡು ನಮಗೆ ಏನು ಬೇಕೋ ಅದನ್ನು ಕೂಡ ಪೂರೈಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕೃಷಿಯನ್ನು ಮಾಡ್ತಾ ಇರತಕ್ಕಂಥವರು ನಮ್ಮ ಹಾಸನ ತಾಲೂಕಿನ ಹೂವಿನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಹೆಚ್.ಎನ್. ಮಧುಸೂದನ್ ಅವರು. ಅವರು ತಮಗೇನೆಲ್ಲ ಅಗತ್ಯ ಇದೆಯೋ ಅದೆಲ್ಲವುದನ್ನು ಕೂಡ ಬೆಳೆದುಕೊಳ್ತಾ ಇದ್ದಾರೆ. ಅಂತ ಅಂದರೆ ಬಹುತೇಕ ಅಗತ್ಯಗಳನ್ನು ಅವರೇ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹೇಗೆಲ್ಲ ಅದನ್ನು ಮಾಡಿಕೊಂಡಿದ್ದಾರೆ, ಅವರ ಕೃಷಿಯ ವೈಶಿಷ್ಟ್ಯ ಏನು ಅನ್ನುವಂಥದ್ದನ್ನು ಇವತ್ತು ಅವರಿಂದಾನೇ ಕೇಳಿ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಮಧುಸೂದನ್ ಅವರಿಗೆ. ನಮಸ್ಕಾರ. ಎಷ್ಟು ವರ್ಷದಿಂದ ತಾವು ಕೃಷಿಯನ್ನು ಮಾಡ್ತಾ ಇದ್ದೀರಿ? ಕಳೆದ 2005 ಕೃಷಿ ಮಾಡ್ತಾ ಬಂದಿದ್ದೀನಿ. ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದವನು, ಕೆಲಸ ಬಿಟ್ಟು 2005 ನಾನು ಕೃಷಿಗಾಗಬೇಕು ಅಂತಾನೆ ಕೆಲಸ ಬಿಟ್ಟುಬಿಟ್ಟು ಬಂದು ಕೃಷಿ ಕಾಯಕವನ್ನು ಮಾಡ್ತಾ ಇದ್ದೀನಿ. ಆದರೆ ನನಗೆ ಈ ಕಳೆದ 15-16 ವರ್ಷದಲ್ಲಿ ಒಂದು ಮಟ್ಟದ ಎಕ್ಸ್ಪೀರಿಯೆನ್ಸ್ ಆಗಿದೆ, ಒಂದು ಮಟ್ಟದ ಅನುಭವ ಆಗಿದೆ. ಏನು ಅನುಭವ ಅಂದರೆ, ನೇರವಾಗಿ ಹೇಳೋದು ಅಂದರೆ, ಮೊದಲು ಬಂದಾಗ ನನಗೆ ಏನು ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಯಾವ ಕೃಷಿ ನಡೀತಾ ಇತ್ತು ಅಂದರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದು, ಈ ಟ್ರ್ಯಾಕ್ಟರ್ ಮೂಲಕ ಹೊಲಗಳನ್ನ ಉಳಿಸೋದು, ಈ ಥರದ ಕೃಷಿನ ಒಂದು ಅಷ್ಟು ವರ್ಷ ಮಾಡಿದೆ, ಒಂದು 4-5. ಆಮೇಲೆ ಗೊತ್ತಾಯಿತು ಕೃಷಿಯಲ್ಲಿ ಬೇರೆ ಇನ್ನೂ ಏನೋ ಇದೆ ಅಂತ. ಸಾವಯವ ಕೃಷಿ ಕಡೆಗೆ ಹೊರಟೆ. ಅದಕ್ಕೊಂದಷ್ಟು ಸುಭಾಷ್ ಪಾಳೇಕರ್ ಅವ್ರನ್ನ ಅದು ಸೆಮಿನಾರ್ನ ಅಟೆಂಡ್ ಮಾಡ್ತಾ ಸಾವಯವ ಕೃಷಿ ಕಡೆಗೆ ನಾನು ಒಲವು ತೋರಿಸಿದೆ, ನೈಸರ್ಗಿಕ ಕೃಷಿ ಕಡೆಗೆ. ಅದನ್ನೊಂದು 5 ಮಾಡ್ಕೊಂಡು ಬಂದೆ. ಈಗ ನಂದು 2017 ನಂದು ಮದುವೆ ಆದಮೇಲೆ ಶ್ರೀಮತಿಯವರು ಅಕ್ಷತಾ AS ಅಂತ, ಅವರು ಹಾಸನಲ್ಲೇ ಚಾರ್ಟೆಡ್ ಅಕೌಂಟೆಂಟಾಗಿ ಕೆಲಸ ಮಾಡ್ತಾರೆ, ಸರ್ವಿಸ್ ಮಾಡ್ತಾರೆ. ಅವ್ರಿಗೆ ಅಗಾಧವಾದ ಸಾವಯವ ಕೃಷಿ ಬಗ್ಗೆ ಒಲವಿತ್ತು, ಸಾವಯವ ಕೃಷಿನೇ ಮಾಡಬೇಕು ಅಂತ ಹಠಕ್ಕೆ ಬಿದ್ದು ನಾವೀಗ ಸಾವಯವ ಕೃಷಿನ ಮುಂದುವರಿಸ್ಕೊಂಡು ಬಂದ್ವಿ. ಸಾವಯವ ಕೃಷಿನ ಕಂಪ್ಲೀಟ್ ಅಂದರೆ 100% ಸಾವಯವ ಕೃಷಿಯನ್ನೇ ಮಾಡಬೇಕು ನಾವು. ಈ ಯಾವುದೇ ಅಂಗಡಿ ಗೊಬ್ಬರಕ್ಕಾಗಲಿ ಅಥವಾ ಅಂಗಡಿ ಔಷಧಿಗಳಿಗಾಗಲಿ ನಾವು ಡಿಪೆಂಡ್ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಾವಯವ ಕೃಷಿಯಲ್ಲೇ ಒಂದು ಲೆವೆಲ್ ಅಪ್ಡೇಟೆಡ್ ಆಗಿರುವಂಥ ಜೈವಿಕ ಕೃಷಿ ತಂತ್ರಜ್ಞಾನ ಅಂತ ನಾವು ಕೇಳಿದ್ದೀವಿ. ಜೈವಿಕ ಕೃಷಿ ಅಂತ ಮಾತಾಡ್ತೀವಲ್ಲ, ಅದೇ ತಂತ್ರಜ್ಞಾನ ನಾವಿಬ್ಬರೂ ಅಳವಡಿಸ್ಕೊಂಡಿದ್ದೀವಿ. ಅಳವಡಿಸ್ಕೊಂಡು ಅವರ ಇಂಟ್ರೆಸ್ಟಿಂದ ತುಂಬ ಚೆನ್ನಾಗಿ ನಾವು ಎಲ್ಲ ಥರದ ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಷ್ಟು ಎಕರೆ ಜಮೀನಿದೆ ನಿಮಗೆ? ನಮಗೆ 4 ಇದೆ. ಈ 4 ಎಕರೆನಲ್ಲಿ ಏನೇನು ಬೆಳ್ಕೊಂಡಿದ್ದೀರಿ? 4 ಎಕರೆಯಲ್ಲಿ ನಮ್ಮಿಬ್ರಿಗೂ ಒಂದು ಒಳ್ಳೆ ಹವ್ಯಾಸ ಇತ್ತು ಅಂತ ಅನ್ಕೋತೀನಿ. ನಾವಿಬ್ರು ವೈಲ್ಡ್ ಲೈಫ್ ಅಲ್ಲಿ ಸ್ವಲ್ಪ ಆಕ್ಟಿವ್ ಆಗಿದ್ವಿ, ವೈಲ್ಡ್ ಲೈಫ್ ಆಕ್ಟಿವಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಸೊ ಹಂಗಾಗಿ ನಮಗೆ ಅರಣ್ಯ ಕೃಷಿ ಬಗ್ಗೆ ಸ್ವಲ್ಪ ಒಲವು ಬಂದು 1 ಎಕರೆಯಲ್ಲಿ ಅರಣ್ಯ ಕೃಷಿ ಮಾಡಿದೀವಿ. ಅರಣ್ಯ ಕೃಷಿ ಅಂದ್ರೆ ನಾವು ಅನ್ಕೋತೀವಿ ಯಾವುದೋ ಒಂದು ಬರೀ ಸಿಲ್ವರ್ ಓಕ್ ಮರಗಳನ್ನ ಒಂದ್ ಕಡೆಯಿಂದ ನೆಟ್ಟು ಬಿಡೋದು, ಅಥವಾ ಬರೀ ಹೆಬ್ಬೆವುಗಳನ್ನ ಒಂದ್ ಕಡೆಯಿಂದ ನೆಟ್ಟು ಬಿಡೋದು, ಬರೀ ತೇಗ ನೆಡೋದು, ಇದನ್ನ ಅರಣ್ಯ ಕೃಷಿ ಅಂತ ಅನ್ಕೋಬಾರ್ದು. ಅರಣ್ಯ ಕೃಷಿ ಅಂದ್ರೆ ಅರಣ್ಯದಲ್ಲಿ ಏನೇನೆಲ್ಲ ಇದೆ ಅದೆಲ್ಲದನ್ನು ಇರಬೇಕು, ಅಟ್ಲೀಸ್ಟ್ ಒಂದ್ 8-10 ತರದ ಮರಗಳನ್ನ ನಾವು ನೆಡಬೇಕು. ಸೊ ಹಾಸನ ಸಾಮಾಜಿಕ ಅರಣ್ಯದಲ್ಲಿ ನರ್ಸರಿಗೆ ಹೋಗಿ ನಾವು ಶ್ರೀಗಂಧ ಆಗಿರ್ಬೋದು, ರಕ್ತಚಂದನ ಆಗಿರ್ಬೋದು, ಮಹಾಗನಿ, ಬೀಟೆ, ತಾರೆ, ಹೊಳೆಮತ್ತಿ, ಹೆಬ್ಬೇವು, ಹೆಬ್ಬಲಸು ಅಂತ ಬರುತ್ತಲ್ಲ ಆ ಥರ, ಈ ಥರ ಎಲ್ಲ ಮರಗಳನ್ನ ಮಿಕ್ಸ್ ಮಾಡಿ ಅಲ್ಲಲ್ಲಲ್ಲೇ 1 ಎಕರೆಯಷ್ಟು ಅರಣ್ಯ ಕೃಷಿ ಮಾಡಿದ್ದೀವಿ. ಅರಣ್ಯ ಕೃಷಿ ಜೊತೆಗೆ ನಾವು ಬಿದಿರನ್ನು ಕೂಡ ಸೇರಿಸ್ಕೊಂಡಿದ್ದೀವಿ ಒಂದು, ಅದ್ರ ಜೊತೆಗೆ ಅರಣ್ಯ ಕೃಷಿಯಲ್ಲಿ ಬಿದಿರು ಕೂಡ ನಮಗೆ ಅಳವಡಿಸ್ಕೊಂಡಿದ್ದೀವಿ. ಈಗ ಕೆಲವು ಭಾಗಗಳಲ್ಲಿ ಒಂದು ತರಹದ ತಳಿ ಬೆಳೆಯುತ್ತೆ ಅಂತ ಹೇಳಿ ಹೇಳ್ತಾರೆ. ಈಗ ತೇಗ ಒಂದ್ ಕಡೆ ಬೆಳೆದ್ರೆ ಹೊಂಗೆ ಒಂದ್ ಕಡೆ ಬೆಳೆಯುತ್ತೆ, ಇನ್ನೆಲ್ಲೋ ಬಯಲುಸೀಮೆಯಲ್ಲಿ ಇನ್ನು ಬೇರೆ ಪ್ರಕಾರದ ಮರಗಳು ಬೆಳೆಯುತ್ತೆ. ಇಲ್ಲಿ ಒಂದೇ ಕಡೆ ಹಾಕಿದ್ರಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ಬಂದಿದೆ ಹೇಗೆ? ಹೌದು, ನಿಜ ನೀವು ಹೇಳೋದು ಸತ್ಯ. ಯಾಕೆ ಮುಂಚೆ ಒಂದೊಂದೇ ಏರಿಯಾದಲ್ಲಿ ಒಂದೊಂದೇ ತರದ ಜಾತಿಗಳ ಮರಗಳು ಬೆಳೀತಾ ಇತ್ತು ಮೊದಲು ಎಲ್ಲ. ಇವಾಗ ಏನಾಗಿದೆ ನೋಡಿ, ನಮ್ದು ಬಯಲುಸೀಮೆ ಬರುತ್ತೆ, ಹಾಸನಿಂದ ಚನ್ನರಾಯಪಟ್ಟಣದ ಕಡೆಗೆ ಒಂದು 20 ಕಿಲೋಮೀಟರ್ ದೂರದಲ್ಲಿ ನಮ್ಮ ಹಳ್ಳಿ ಬರೋದು. ಸೊ ಆ ಹಳ್ಳಿ ಒಂಥರ ಬಯಲುಸೀಮೆ ಅಂತಾನೆ ಹೇಳ್ಬೋದು. ಆದರೂ ಕೂಡ ನಮ್ಮ ತೋಟಕ್ಕೆ ನೀವು ಬಂದರೆ ಬಯಲುಸೀಮೆ ಅಂತ ಹೇಳೋಕೆ ಆಗಲ್ಲ, ಮಲೆನಾಡು ಫೀಲಿಂಗ್ ಬರೋ ಥರ ಎಲ್ಲ ವ್ಯವಸ್ಥೆಗಳ ಆಗಿದೆ. ಯಾಕೆ ಮುಂಚೆ ಬಯಲುಸೀಮೆ ಅಂದರೆ ಬೇರೆ ನೀರಿನ ವ್ಯವಸ್ಥೆನೇ ಇರಲಿಲ್ಲ, ಇವಾಗ ಬೋರ್ವೆಲ್ಗಳು ಬಂದಿದ್ದಾವೆ, ಬೋರ್ವೆಲ್ಗಳ ಮೂಲಕ ನೀರು ತೆಗೆದು ನಾವು ಎಲ್ಲ ಥರದ ಅರಣ್ಯ ಕೃಷಿನೂ ಮಾಡ್ಬೋದು. ಯಾವುದು ಹೆಚ್ಚು ನೀರು ಬೇಕೋ ಅದಕ್ಕೆ ಹೆಚ್ಚು ನೀರು ಕೊಡ್ಬೋದು ನಾವು ಡ್ರಿಪ್ ಮಾಡಿ, ಕಡಿಮೆ ನೀರಲ್ಲಿ ಯಾವುದು ಬೆಳೆಯುತ್ತೆ ಮರಗಳನ್ನ ಅದಕ್ಕೆ ಕಡಿಮೆ ನೀರು ಕೊಟ್ಟು ಬಯಲುಸೀಮೆಯಲ್ಲಿ ಆರಾಮಾಗಿ ಬೆಳೆಸ್ಬೋದು. ಹಾಗಾಗಿ ಸಮಗ್ರ ಅರಣ್ಯ ಕೃಷಿ ಮಾಡಬೇಕು ಅಂದರೆ ಎಲ್ಲ ಥರದನ್ನು ನೆಟ್ಟರೆ ನಾವು ಬರೀ ಮರಗಳು ಅದರ ಬೆಳವಣಿಗೆ ಅಷ್ಟೇ ಯೋಚನೆ ಮಾಡಬಾರ್ದು, ಅದರಿಂದ ಬೀಳ್ತಕ್ಕಂಥ ಎಲೆಗಳಿರ್ದವಲ್ಲ ಆ ಎಲೆಗಳಿಂದ ಯಾವ ಮಟ್ಟದ ಗೊಬ್ಬರ ಆಗುತ್ತೆ, ಅದರಿಂದ ಯಾವ ಮಟ್ಟದ ನೈಟ್ರೋಜನ್ ಅಂದರೆ ಸಾರಜನಕ ಭೂಮಿಗೆ ಸೇರ್ಕೊಳ್ಳುತ್ತೆ, ಪೊಟಾಶ್ ಯಾವ ಮಟ್ಟಕ್ಕೆ ಸೇರ್ಕೊಳ್ಳುತ್ತೆ, ಆ ಥರದ ಮಣ್ಣಿನ ಫಲವತ್ತತೆ ಬಗ್ಗೆ ಯೋಚನೆ ಮಾಡಿ ನಾವು ಎಲ್ಲದನ್ನು ನೆಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನುಗ್ಗೆ ಗಿಡಗಳನ್ನ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ. ಈಗ ಇರುವಂತದ್ದು ಬಹಳ ಕಡಿಮೆ ಹಿಡುವಳಿ, ಏನು 40-50 ಎಕರೆ ಇರುವಂತದ್ದಲ್ಲ, ಇರುವಂತದ್ದು 4 ಎಕರೆ. ಅದರಲ್ಲೂ ಕೂಡ 1 ಎಕರೆಯಷ್ಟು ನಾವು ಅರಣ್ಯಕ್ಕೋಸ್ಕರ ಮೀಸಲಿಡಬೇಕು ಅಂತ ಹೇಳಿ, ನಿಮ್ಗೆ ಯಾಕೆ ಅನ್ನಿಸ್ತು, ಯಾವ ಉದ್ದೇಶದಿಂದ ನೀವು ಅರಣ್ಯ ಕೃಷಿಗೆ ಕೈ ಹಾಕಿದ್ರಿ? ನನಗೆ ಈ ಅರಣ್ಯ ಕೃಷಿ ಅನ್ನೋದೇ ಒಂಥರ ಮಜಾ ಕೊಡೋ ವಿಚಾರ. ಯಾಕೆ ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದೆ, ನಾನು ಮತ್ತೆ ನಮ್ಮ ಮನೆಯವರು ಇದಾರಲ್ಲ, ನಾವಿಬ್ರು ಬಹಳ ಆಸಕ್ತಿಯಿಂದ ಈ ಸಾವಯವ ಕೃಷಿನ ಮಾಡ್ಕೊಂಡು ಬರ್ತಿದ್ವಿ. ಜೊತೆಗೆ ನಮ್ಮಿಬ್ರಿಗೂ ಕಾಡು, ಈ ರಿಸರ್ವ್ ಫಾರೆಸ್ಟು ಅಲ್ಲೆಲ್ಲ ನಾವು ಕೆಲಸ ಮಾಡಿದ್ದೀವಿ. ನಾವು ಕಾಡಿಗೆ ಹೋದಾಗ ಪರ್ಸ್ನಲಿ ನನಗೂ ಅನಿಸಿದ್ದು, ನನ್ನ ಮದುವೆಗಿನ ಮುಂಚೆನೆ ನಾನು ಈ ವೈಲ್ಡ್ ಲೈಫಲ್ಲಿ ಕೆಲಸ ಮಾಡ್ತಾ ಇದ್ದೆ, ನನ್ನ ಜಮೀನಿನ ಮಣ್ಣು ನಿಂಗೆ ಕೈಯಲ್ಲಿ ಮುಟ್ಟೋಕು ಅಥವಾ ಕಾಲಲ್ಲಿ ತುಣಿಯೋಕು ಏನು ಡಿಫ್ರೆನ್ಸ್ ಇದೆ, ಅದೇ ನಾನು ಈ ನಾಗರಹೊಳೆ, ಬಂಡೀಪುರ, ಈ ಥರ ಭದ್ರಾ, ಈ ಥರ ಟೈಗರ್ ರಿಸರ್ವ್ಗಳ ಕಾಡಲ್ಲಿ ನಾನು ಬರೀ ಕಾಲಲ್ಲೂ ನಡೆದಿದ್ದೀನಿ, ಅಲ್ಲಿ ಮಣ್ಣುಗಳನ್ನ ಕೈಯಲ್ಲಿ ಮುಟ್ಟಿದ್ದೀನಿ, ಅದು ಎರಡರ ಡಿಫ್ರೆನ್ಸ್ ಇತ್ತಲ್ಲ, ನಂಗೆ ಅದು ಭಾಳ ಅಗಾಧವಾದ ರೋಮಾಂಚನ ಮಾಡ್ತಾ ಇತ್ತು. ಆಮೇಲೆ ನಾವು ವೈಲ್ಡ್ ಲೈಫ್ ಇಂಟ್ರೆಸ್ಟ್ ಇರೋವಂಥವ್ರವ್ರನ್ನೇ ನಾನು ಶ್ರೀಮತಿಯವ್ರನ್ನ ಪಡೆದ ಮೇಲೆ ನಾವಿಬ್ಬರೂ ಸೇಮ್ ಇಂಟ್ರೆಸ್ಟಿಂದ ನಾವು ಅರಣ್ಯ ಕೃಷಿ ಮಾಡೋಣ, ಅದರಿಂದ ಒಂದಷ್ಟು ನಾವು ಹೊರಗಡೆಯಿಂದ ತೊಗೊಬಂದು ಎಷ್ಟು ಅಂತ ಗೊಬ್ಬರ ಹಾಕೋದು, ಒಂದಷ್ಟು ಅರಣ್ಯ ಕೃಷಿ ಮಾಡೋದ್ರಿಂದ, ಮೊದಲೇ ಬಯಲುಸೀಮೆಯಲ್ಲಿದ್ದೀವಿ, 50% ನೆರಳು ಬೇಕಾಗಿತ್ತು ಮೇಜರ್, ಇನ್ನೊಂದು ಒಂದಷ್ಟು ವರ್ಷ ವಯಸ್ಸಾದ್ಮೇಲೆ ನಮ್ಗೆ ಏನಾದರೂ ಒಂದು ಇನ್ಕಮ್ ಕೂಡ ಬರುತ್ತೆ ಅಂತ ನಮ್ಮ ಯೋಚನೆ. ಎರಡನೇದು ಈ ಡಿಪೆಂಡಿಂಗ್ ಪ್ಲಾಂಟ್ಗಳು ಏನಿದೆ ಅದನ್ನು ಕೂಡ ನಾವು ಈ ಅರಣ್ಯ ಕೃಷಿ ಮರಗಳಲ್ಲಿ ನಾವು ಬೆಳೀತಾ ಹೋಗ್ಬೋದು. ಅಂದರೆ ಎಲೆ ಅಂಬಾಗಿರ್ಬೋದು, ಮೆಣಸಾಗಿರ್ಬೋದು, ಬಸಳೆ ಸೊಪ್ಪಾಗಿರ್ಬೋದು, ಈ ಥರದನ್ನೆಲ್ಲ ನಾವು ಅದರಲ್ಲಿ ಬೆಳೆಯೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಆಗಲೇ ಹೇಳಿದ್ರಿ ಕಾಡಿನ ಮಣ್ಣಿಗೂ ನಮ್ಮ ಹೊಲದ ಮಣ್ಣಿಗೂ ಬಹಳ ವ್ಯತ್ಯಾಸ ಇರುತ್ತಿತ್ತು ಅಂತ, ಏನು ವ್ಯತ್ಯಾಸಗಳನ್ನು ಗುರುತಿಸಿದ್ರಿ ಅದರಲ್ಲಿ? ನಾನು ಇದನ್ನು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಯಾಕೆ ನೋಡಿ, ಪ್ರತಿ ರೈತ, ನಾವು ರೈತರು ಬೆಳೆ ಬೆಳಿತೀವಿ, ಅದರಿಂದ ನಮ್ಗೆ ಆದಾಯ ಆಗಿದೆ, ಅದರಿಂದ ಲಾಸ್ ಆಗಿದೆ, ಇಷ್ಟೇ ಯೋಚನೆ ಮಾಡ್ತೀವಿ. ಆದರೆ ಪ್ರತಿ ರೈತನ ಜೀವನ, ಅವನದೇ ಏನು ಮಣ್ಣಿದೆ, ಏನು ಹೊಲ ಇದೆ, ಆ ಮಣ್ಣಲ್ಲಿ ಅವನ ಬೇರೂರು ಇರಬೇಕಾಗಿತ್ತು. ಪ್ರತಿ ರೈತ ಅವನಿಗೆ ಆ ಮಣ್ಣಿನ ಸಾಯಿಲ್ ಸೈನ್ಸ್ ಅಂತ ಕರಿತೀವಿ, ಮಣ್ಣಿನ ವಿಜ್ಞಾನ ಅಂತ, ಅದರ ಬಗ್ಗೆ ಅರಿವಿರಬೇಕಾಗಿತ್ತು ಮೇಜರ್ ಆಗಿ. ಇಲ್ಲ ಅಂತಲ್ಲ, ಒಂದಷ್ಟು ಜನಕ್ಕೆ, ಒಂದಷ್ಟು ರೈತರುಗಳಿಗೆ ಇದೆ, ಆದರೆ ಒಂದು ಜನರೇಷನ್ನಿಂದ ಜನರೇಷನ್ ಬರ್ತಾ ಬರ್ತಾ ಆ ಟ್ರೆಡಿಷನಲ್ ನಾಲೆಡ್ಜ್ ಇತ್ತಲ್ಲ ಅದು ಟ್ರಾನ್ಸ್ಫರ್ ಆಗಲಿಲ್ಲ. ಈಗ ನಮ್ಮ ತಾತನಿಗಿದ್ದಷ್ಟು ಮಣ್ಣಿನ ಜ್ಞಾನ ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆಗಲಿಲ್ಲ, ನಮ್ಮ ತಂದೆಗಿದ್ದಿದ್ದ ಜ್ಞಾನ ನನಗೆ ಟ್ರಾನ್ಸ್ಫರ್ ಆಗಲಿಲ್ಲ. ಇದೇನೋ ಒಂದು ಸಮ್ ಕಮ್ಯುನಿಕೇಷನ್ ಗ್ಯಾಪೋ ಅಥವಾ ನಾವೇ ಹಿರಿಯವ್ರ ಮಾತು ಕೇಳದೆ ಹೋದ್ವೋ ಗೊತ್ತಾಗದೆ ನಾವು ಆ ಜ್ಞಾನನ ಕಳ್ಕೊಳ್ತಾ ಬಂದ್ವಿ. ಅದ್ರ ಜೊತೆಗೆ ಇವಾಗ ಬಂದಿರೋ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಗಳಿದಾವಲ್ಲ, ಟ್ರ್ಯಾಕ್ಟರ್, ರೋಟಾವೇಟರ್, ಇಂಥವುಗಳನ್ನ ಬಳಸೋದು, ಜೊತೆಗೆ ದನಗಳನ್ನ ಸಾಕದೆ ನಾವು ಬರೀ ರಾಸಾಯನಿಕ ಗೊಬ್ಬರಗಳಿಗೆ ನಾವು 100% ಅಳವಡಿಸ್ಕೊಂಡ್ವಿ. ಆವಾಗ ಏನಾಯ್ತು, ನಮ್ಮ ಮಣ್ಣಲ್ಲಿ ಸೂಕ್ಷ್ಮಾಣು ಜೀವಿಗಳು ಸಾಯ್ತಾ ಬಂತು. ಮಣ್ಣಿನ ಫಲವತ್ತತೆ ಅಂದರೆ ನಾವು ನೇರವಾಗಿ ಅರ್ಥ ಮಾಡ್ಕೋಬೇಕು, ಮಣ್ಣೊಳಗಡೆ ಬೇರೆ ಏನೂ ಇರಲ್ಲ. ಮಣ್ಣಿನ ಫಲವತ್ತತೆ ಅಂದರೆ ಅಗಾಧವಾದ ಸೂಕ್ಷ್ಮಾಣುಜೀವಿಗಳಿರುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಕರಿತೀವಲ್ಲ, ಆ ಅಗಾಧವಾದ ಸೂಕ್ಷ್ಮಾಣುಜೀವಿಗಳಿರುತ್ತೆ. ಈಗ ನಾನು ಈ ಡಿಫ್ರೆನ್ಸ್ಗೆ ಕೇಳಿದ್ರಿ ಅಲ್ಲ, ನಮ್ಮ ಜಮೀನಿನ ಮಣ್ಣಲ್ಲಿ ಆ ಸೂಕ್ಷ್ಮಾಣುಜೀವಿಗಳ ಪರ್ಸೆಂಟೇಜೇ ಕಡಿಮೆ ಬರುತ್ತೆ. ನಮ್ಗೆ ಅದನ್ನು ನಾವು ಬರಿಗಣ್ಣಲ್ಲಿ ನೋಡೋಕ್ಕೂ ಆಗಲ್ಲ, ನಾವು ಬರಿ ಮಾತಲ್ಲಿ ಮಾತಾಡೋಕ್ಕೂ ಆಗಲ್ಲ. ಆದರೆ ನೀವು ಮಣ್ಣನ್ನು ಮುಟ್ಟಿದ್ರೆ ಸಾಕು ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ. ಅದೇ ನೀವು ಯಾವುದಾದ್ರೂ ಕಾಡಿನ ಮಣ್ಣು, ಕಾಡು ಅಂದರೆ ಎರಡು ಮೂರು ಥರದ ಕಾಡುಗಳು ಬರ್ತವೆ ನಮ್ಮಲ್ಲಿ ಸುತ್ತಮುತ್ತ ಸಾಮಾಜಿಕ ಅರಣ್ಯ ಇದೆ. ನಾವು ಸಾಮಾಜಿಕ ಅರಣ್ಯದಲ್ಲಿ ನೀವು ಆ ಥರದ ಮಣ್ಣನ್ನು ಎಕ್ಸ್ಪೆಕ್ಟ್ ಮಾಡಬೇಡ್ರಿ, ಯಾಕೆ ನಮ್ಮಲ್ಲಿ ಸಾಮಾಜಿಕ ಅರಣ್ಯನ ಒಂದೇ ಥರ ಬರೀ ನೀಲಗಿರಿ ನೆಟ್ಬಿಡೋದು, ಬರೀ ಅಕೇಶಿಯಾ ನೆಡೋದು ಮಾಡ್ತಾರೆ. ಕೃತಕವಾಗಿ ಸೃಷ್ಟಿ ಮಾಡಿ ಹಾ, ಈ ನ್ಯಾಷನಲ್ ಪಾರ್ಕು, ರಿಸರ್ವ್ ಫಾರೆಸ್ಟ್ಗಳು, ಟೈಗರ್ ರಿಸರ್ವ್ಸ್ ಇದಾವಲ್ಲ, ಅಲ್ಲಿ ನಾವು ನಿಜವಾಗ್ಲೂ ಹೋಗಿ ಆ ಮಣ್ಣನ್ನು ಏನಾದರೂ ಕೈಯಲ್ಲಿ ಹಿಂಗೆ ಮುಟ್ಟು ನೋಡಿದ್ರೆ ಅದು ಎಷ್ಟು ಸ್ಮೂತ್ ಇರುತ್ತೆ, ಎಷ್ಟು ಸಾವಯವ ಅಂಶಗಳಿರ್ತವೆ, ಅದರಲ್ಲಿ ಸಣ್ಣ ಸಣ್ಣ ಬರಿಗಣ್ಣಿ ಕಾಣುವಂಥ ಸೂಕ್ಷ್ಮಾಣುಜೀವಿಗಳು ಎಷ್ಟು ಹರಿದಾಡ್ತಿರ್ತವೆ, ಇದರೆಲ್ಲರ ಡಿಫ್ರೆನ್ಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ನಮ್ಮ ಭೂಮಿನೂ ಅದೇ ಥರ ಮಾಡಬೇಕು ನಾವು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಸ್ವಲ್ಪ ಅರಣ್ಯ ಕೃಷಿ ಅಂದರೆ ನಾವು ಒಂದು ಎಕರೆ ಒಂದು ಕಡೆ ಕಾರ್ನರ್ ಮಾಡಿಲ್ಲ, ಮಧ್ಯ 30 ಅಡಿ ಗ್ಯಾಪ್ ಕೊಟ್ಟು ಕೊಟ್ಟು ಅಲ್ಲಲ್ಲಲ್ಲೇ ಒಂದು ಲೈನ್ ಥರ ಮಾಡಿಕೊಂಡು ಡ್ರಿಪ್ ಇರಿಗೇಷನ್ ಮಾಡೋಕ್ಕೆ ಎಷ್ಟು ಅನುಕೂಲ ಬೇಕೋ ಆ ಥರ ಸ್ಟ್ರೇಟ್ ಸ್ಟ್ರೇಟ್ ಮಾಡಿಕೊಂಡು ಮಾಡಿದ್ವಿ. ಅದರೊಳಗೂ ಕೂಡ ಬೇರೆ ಬೆಳೆಗಳನ್ನು ಬೆಳೆಸಬೇಕು, ಸಾಧ್ಯ ಆಗಬೇಕು, ಖಂಡಿತ ಖಂಡಿತ ಮಾಡ್ಕೊಂಡಿರ್ತಕ್ಕಂಥದ್ದು ಅನೇಕರು ಮಾಡ್ತಾರೆ. ಈಗ ಕಾರ್ಡ್ ಮಾಡಬೇಕು ಅಂದ ತಕ್ಷಣ ಇಷ್ಟಡಿ ಇಷ್ಟಡಿ ಅಂತ ಲೆಕ್ಕ ಹಾಕಿ ಇಷ್ಟು ಸಾಲ ಇಷ್ಟು ಸಾಲು ಅಂತ ಲೆಕ್ಕ ಹಾಕಿ ಹಾಕೋಳ್ಳೋದು, ಅದು ಆ ರೀತಿ ಮಾಡಕ್ಕೆ ಹೋದ ಅಷ್ಟು ಸಮಂಜಸ ಅಂತ ಹೇಳಿ ಅನ್ಸಲ್ಲ. ಹೌದು, ಅದಕ್ಕೆ ನಮ್ಮಲ್ಲಿ ಹೇಳ್ತಾರಲ್ಲ ಹೆಚ್ಚು ಸಾಂದ್ರತೆಯ ತೋಟಗಳು ಅಂತ. ನಾವು ಹಣ್ಣಿನ ತೋಟಗಳಾಗಿರ್ಬೋದು ಅಥವಾ ಬೇರೆ ಕಾಡಿನ ಮರಗಳೇ ಆಗಿರ್ಬೋದು, ನಾವು ಮೋನೋಟೈಪ್ ಅಲ್ಲಿ ಯಾವುದನ್ನೇ ಬೆಳೆದ್ರು ಅದು ಒಳ್ಳೇದಲ್ಲ, ಮಣ್ಣಿಗೆ ಫಲವತ್ತತೆ ಸಿಗಲ್ಲ. ಈಗ ನಮ್ಮಲ್ಲಿ ನಾನು ಬಹಳಷ್ಟು ಜನ ರೈತರನ್ನು ನೋಡ್ತೀನಿ, ಒಂದು ಎಕರೆ ಅಥವಾ 2 ಎಕರೆ ಪೂರ್ತಿ ಸಿಲ್ವರ್ ಮರಗಳು ಹಾಕ್ಬಿಟ್ಟಿರ್ತಾರೆ. ಸಿಲ್ವರ್ ಎಲೆಗಳು ಬಿದ್ದು ಅದು ಕರಗೋಕೆ ಎಷ್ಟೋ ವರ್ಷಗಳು ಬೇಕು. ಆ ಥರದ್ದು ಆಗೋದಕ್ಕಿಂತ ಎಲ್ಲದನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ಮಣ್ಣಿನ ಫಲವತ್ತತೆಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅನ್ನುವಂಥದ್ದು. ಮತ್ತೆ ಒಂದು ಒಳ್ಳೆ ಸೂಕ್ಷ್ಮವಾದಂತಹ ಪರಿಸರವು ಕೂಡ ಅಲ್ಲಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು. ಇರುವಂತಹ 4 ಎಕರೆಯಲ್ಲಿ 1 ಎಕರೆಯನ್ನ ನೀವು ಅರಣ್ಯ ಕೃಷಿಗೆ ಅಂತ ಹೇಳಿ ಮೀಸಲಿಟ್ಟಿದ್ದೀರಾ, ಇನ್ನು ಉಳಿದ ಜಮೀನಿನಲ್ಲಿ ಏನೇನು ಬೆಳಿತೀರಿ? ನಮ್ಮಲ್ಲಿ ಇನ್ನು 1 ಎಕರೆಯಷ್ಟು ಮಾವಿನ ತೋಟಗಳಿದೆ, ಅದು ನಮ್ಮ ತಂದೆ ಕಾಲದಿಂದನೇ ಇತ್ತು. ಮಾವಿನ ಮರಗಳಿತ್ತು, ಒಂದು 6 ರಿಂದ 7 ಜಾತಿ ಮಾವಿನ ಮರಗಳಿದ್ದಾವೆ, ಒಂದು 20 ರಿಂದ 25 ವರ್ಷ ವಯಸ್ಸಾಗಿರ್ಬೋದು ಆ ಮರಗಳಿಗೆ, ಅವುಗಳಿದ್ದಾವೆ. ಅವು ಸ್ವಲ್ಪ ದೂರ ದೂರದಲ್ಲೇ ಇದ್ದಾವೆ. ಅದರ ಮಧ್ಯ ಒಂದಷ್ಟು ಹಣ್ಣಿನ ಗಿಡಗಳು ಹಾಕಬೇಕು ಅನ್ನೋ ಹವ್ಯಾಸ ನಮ್ಮಿಬ್ರಿಗೂ. ಸೊ ಹಂಗಾಗಿ ನಾವಿಬ್ರು ಸೇರಿಕೊಂಡು ನಮ್ಮ ಸ್ನೇಹಿತರು, ನಮ್ಮ ಅಪ್ಪ ಅಮ್ಮ ಅಥವಾ ಅತ್ತೆ ಮಾವ ಯಾರ್ಯಾರಿದ್ದಾರೆ ನಮ್ಮ ಬಂಧು ಬಳಗ, ಅವ್ರವ್ರ ಬರ್ತ್ಡೇಗಳಿಗೆಲ್ಲ ನಾವುಗಳು ಅವ್ರು ಬರಲಿ ಬರದೇ ಇರಲಿ ಅವ್ರ ಹೆಸರಲ್ಲಿ ಒಂದೊಂದು ಹಣ್ಣಿನ ಗಿಡಗಳು ತಂದು ನೆಡೋ ಹವ್ಯಾಸ ಇಟ್ಕೊಬಿಟ್ಟಿದ್ದೀವಿ. ಮುಂಚೆನೆ ಗುಂಡಿ ತೆಗೆದು ಇಟ್ಕೊಂಡಿರ್ತೀವಿ, ಆ ಬರ್ತ್ಡೇ ದಿನ ಆ ಗಿಡಗಳು ತರಿಸ್ತೀವಿ. ಸಾಧ್ಯ ಆದರೆ ಅವರೇ ಬಂದರೆ ಅವ್ರ ಕೈಯಲ್ಲೇ ನಡೆಸ್ತೀವಿ, ಇಲ್ಲಾಂದರೆ ಅವ್ರ ಹೆಸರು ಹೇಳ್ಬಿಟ್ಟು ನಾವೇ ನೆಡ್ತೀವಿ. ಹಾಗಾಗಿ ನಾವಿಬ್ಬರು ಆ ಥರದ ಕೆಲಸ ಮಾಡ್ಕೊಳ್ಳೋದ್ರಿಂದ ಎಲ್ಲ ಥರ ನಿಂಬೆ ಗಿಡಗಳು, ಒಂದು 5 ನಿಂಬೆ ಗಿಡಗಳು, ಗಜನಿಂಬೆ 1-5, ಮಾದಲ ಹಣ್ಣು ಒಂದು ಬರುತ್ತೆ ಅದು 1-2, ಕಾಶ್ಮೀರಿ ಆಪಲ್ ನಾವು ಕೇಳ್ತೀವಲ್ಲ ನಮ್ಮಲ್ಲಿ ಬೆಳೆಯೋಕ್ಕಾಗಲ್ಲ ಅಂತ, ನಮ್ಮ ತೋಟದಲ್ಲಿ ಅದು ಕೂಡ ಚೆನ್ನಾಗಿ ಬಂದಿದೆ. ಸ್ಟಾರ್ ಫ್ರೂಟ್ ಇದೆ, ಎಗ್ ಫ್ರೂಟ್ ಇದೆ, ವಾಟರ್ ಆಪಲ್ ಇದೆ, ಮತ್ತೆ ಲಕ್ಷ್ಮಣ ಫಲ, ರಾಮ್ ಫಲ, ಜಂಬನೇರ್ಲೆ ಬರುತ್ತಲ್ಲ ಅದೊಂದು 10 ಮರಗಳು, ಈ ತರ ಎಲ್ಲದನ್ನು ನಾವು ಒಂದಷ್ಟು ಏರಿಯಾಗೆ ಅಲ್ಲಲ್ಲಲ್ಲಿ ಎಲ್ಲೆಲ್ಲಿ ಜಾಗ ಇದೆ ಅದೆಲ್ಲದನ್ನು ಹಾಕ್ತಾ ಬಂದಿದ್ದೀವಿ. ಅಂದ್ರೆ ಇದಿಷ್ಟು ಹಣ್ಣಿನ ಗಿಡಗಳು, ಅರಣ್ಯ ಕೃಷಿಗೂ ಹಣ್ಣಿನ ಗಿಡಗಳಿಗೂ ಸಂಬಂಧ ಇಲ್ಲ, ನೀವು ಹಣ್ಣಿನ ಗಿಡಗಳನ್ನೇ ಬೇರೆ ಭಾಗದಲ್ಲಿ. ಹೌದು, ಈ ಮಾವಿನ ತೋಟ ಇತ್ತಲ್ಲ ಅದ್ರ ಮಧ್ಯ ಎಷ್ಟು ಗ್ಯಾಪ್ ಇತ್ತು ಅಲ್ಲೆಲ್ಲ ಅದನ್ನ ಮಾಡ್ಕೊಂಡಿದೀವಿ. ಈಗ ಎಲ್ಲ ಹಣ್ಣಿನ ಗಿಡಗಳು ಕೂಡ ನಿಮ್ಗೆ ಫಸಲು ಕೊಡ್ತಾ ಇದಾವ ಹೇಗೆ? ಹೌದು, ಒಂದಷ್ಟು ಗಿಡಗಳು ಕೊಡ್ತಾ ಇದಾವೆ. ಇನ್ನು ಲಕ್ಷ್ಮಣ ಫಲ ಬಂದಿತ್ತು, ರಾಮ್ ಫಲ ಬಂದಿತ್ತು, ದಾಳಿಂಬೆ ಬಂತು, ನೇರಳೆ ಹಣ್ಣು ಈ ಸೀಸನ್ ಅಲ್ಲಿ ಸ್ಟಾರ್ಟ್ ಆಗಿದೆ, ಜೊತೆಗೆ ನಿಂಬೆ ಹಣ್ಣುಗಳು ಬರ್ತಾ ಇದೆ ತುಂಬಾ. ಎಗ್ ಫ್ರೂಟ್ ಅಂತ ಏನು ಸ್ವಲ್ಪ ಬೇರೆ ಬೇರೆ ಹೈಬ್ರಿಡ್ ಜಾತಿಗಳನ್ನ ನೆಟ್ಟಿದ್ವಲ್ಲ ಅದಿನ್ನೂ ಸ್ಟಾರ್ಟ್ ಆಗಿಲ್ಲ. ವಾಟರ್ ಆಪಲ್ ಅಂತ ಒಂದಿದೆ ಅದು ಬಂದಿಲ್ಲ. ಕಾಶ್ಮೀರಿ ಆಪಲ್ ಇನ್ನೂ ಬಿಟ್ಟಿಲ್ಲ. ಈ ಸಲ ಫ್ಲವರ್ ಸೆಟ್ ಆಗಿದೆ ಮೋಸ್ಟ್ಲಿ, ಏನು ಮುಂದಿನ ದಿನಗಳಲ್ಲಿ ಅದನ್ನ ನಾವು ಪಡಿಬಹುದು. ಪಡಿಬಹುದು. ಏನ್ ಮಾಡ್ತೀರಿ ಇಷ್ಟೊಂದು ಹಣ್ಣೆಲ್ಲ ಬಿಡುತ್ತಲ್ಲ? ನಾವು ಒಂದಷ್ಟು ನಮ್ಗಳಿಗೆ ಒಳ್ಳೆ ಮೊದಲಾದ್ಯತೆ ನಮ್ಗಳಿಗೆ ಸಿಗತ್ತೆ. ಅದು ಬಿಟ್ಟು ನಮ್ಮಲ್ಲಿ ಸ್ನೇಹಿತರು ಜಾಸ್ತಿ, ಒಂದಷ್ಟು ಸಾವಯವ ಕೃಷಿ ಬಗ್ಗೆನೆ ಕನಸಿಟ್ಕೊಂಡು ಸಾವಯವ ಕೃಷಿ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡು ಸಿಟಿಯಲ್ಲಿ ಕೂತಿರೋ ಒಂದಷ್ಟು ಸ್ನೇಹಿತರಿದ್ದಾರೆ, ನೆಂಟರಿದ್ದಾರೆ, ಅವ್ರುಗಳು ಬಂದು ನಮ್ಮಲ್ಲಿಗೆ ತಗೊಂಡು ಹೋಗ್ತಾರೆ. ಹಂಗಂದ್ಬಿಟ್ಟು ರೈತರು ಅಂತ ಫ್ರೀಯಾಗಿ ಕೊಡಿ ಅಂತ ಯಾರೂ ಕೇಳಲ್ಲ. ಅವ್ರುಗಳಿಗೆ ಗೊತ್ತಿದೆ ನಮ್ಮ ಕಷ್ಟ, ನಾವು ಎಷ್ಟು ಶ್ರಮ ಹಾಕ್ತೀವಿ. ನಾವು ಏನು ದಂಪತಿಗಳಿಬ್ರು ಬೇರೆ ಎಲ್ಲ ಕೆಲಸ ಒತ್ತಡಗಳನ್ನ ಮೀರಿ ನಾವು ಕೆಲಸ ಮಾಡಿ ನಾವುಗಳೇ ಗುಂಡಿ ತಕ್ಕೊಂಡು ನಾವುಗಳೇ ನೆಟ್ಕೊಂಡು ಎಲ್ಲ ಮಾಡ್ತೀವಲ್ಲ. ಸೊ ಹಂಗಾಗಿ ಅವ್ರುಗಳಿಗೆ ಜ್ಞಾನ ಇದೆ. ಅವ್ರುಗಳು ಬಂದು ಒಂದೊಂದು ಸೀಸನಲ್ಲಿ ಯಾರ್ಯಾರು ಬರ್ತಾರೆ ಆ ಟೈಮಲ್ಲಿ ನಮ್ಮ ತೋಟದಲ್ಲಿ ಏನೆಲ್ಲ ಇದೆ, ಸೊಪ್ಪಿರ್ಬೋದು, ತರಕಾರಿ ಇರ್ಬೋದು, ನುಗ್ಗೆಕಾಯಿ ಇರ್ಬೋದು, ಎಲ್ಲ ಯಾವುದೇ ಥರ ಹಣ್ಣುಗಳಿರ್ಬೋದು. ಯಾಕಂದರೆ ನಮ್ದು ಇಡೀ ತೋಟ ಸಾವಯವ ತೋಟ. ಸಾವಯವ ತೋಟ ಅಂದರೆ ನಮ್ಮಲ್ಲಿ ಎಲ್ಲ ಬರೋದು ಸಾವಯವ ಪದಾರ್ಥಗಳೇ. ಸೊ ಕಾಳಿರಲಿ ಬೇಳೆ ಇರಲಿ ಏನು ಸಿಗುತ್ತೋ ಅದನ್ನು ಅವರು ಎಷ್ಟೆಷ್ಟು ಬೇಕು ಅಂತ ಅವರು ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರೆ. ಹಾಗಾಗಿ ಒಂದಷ್ಟು ಅದರಿಂದ ಆದಾಯ ಕೂಡ ನಾವು ಗಳಿಸ್ತಾ ಇದ್ದೀವಿ. ಆದಾಯ ಕೂಡ ಗಳಿಸ್ತಾ ಇದ್ರೆ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನಮಗೆ ಬಹಳ ಸಮರ್ಪಕವಾಗಿ ತುಂಬಾ ಸಮೃದ್ಧವಾಗಿ ಸಿಗ್ತಾ ಇದೆ. ಇದೆ, ಅದನ್ನ ಬಳಸ್ತಾ ಇದಾರೆ. ಈಗ ಪೇಟೆನಲ್ಲಿ ಹಣ ಕೊಟ್ಟು ತರುವಂತದ್ದು ದೊಡ್ಡದಲ್ಲ, ಆದ್ರೆ ಅದನ್ನ ಹೇಗೆ ಬೆಳೆದಿರ್ತಾರೆ, ಹೇಗೆ ಹಣ್ಣು ಮಾಡಿರ್ತಾರೆ, ಅದು ತುಂಬಾ ಚೆನ್ನಾಗಿ ಕಾಣುವ ಹಾಗೆ ಏನೇನ್ ಮಾಡಿರ್ತಾರೆ ಅನ್ನೋಂಥದ್ದು ಅದ್ರ ಅರಿವು ನಿಮಗಿದೆ. ಹಂಗಾಗಿ ನಿಮ್ಗೆ ಏನೆಲ್ಲ ಹಣ್ಣುಗಳು ಬೇಕಾಗುತ್ತೋ ಅದೆಲ್ಲವನ್ನು ಕೂಡ ಬೆಳೆದ್ಕೊಂಡಿದ್ದೀವಿ. ಅಂತ ಅಂದ್ರೆ ಯಾವ್ದೋ ಒಂದ್ ಸೀಸನ್ ಅದಕ್ಕಿಂತ ವರ್ಷ ಪೂರ್ತಿ ನಮಗೆ ಎಲ್ಲಾ ಸೀಸನ್ ಅಲ್ಲೂ ಎಲ್ಲಾ ತರದ ಹಣ್ಣುಗಳು ಬೇರೆ ಬೇರೆ ತರ ಹಣ್ಣುಗಳು ನಮಗೆ ಸಿಗುತ್ತೆ. ಜೊತೆಗೆ ಮಾವಿನ ಹಣ್ಣಿನ ಸೀಸನ್ ಅಲ್ಲಿ ನಮ್ಗೆ ಸ್ವಲ್ಪ ಜಾಸ್ತಿ ಮರಗಳಿರೋದ್ರಿಂದ ನಾವೇ ಅದನ್ನ ಮಾವಿನ ಕಾಯಿಗಳನ್ನ ಕುಯ್ದು ಅದ್ರ ಸರಿಯಾದ ಪಕ್ವವಾದ ಟೈಮಲ್ಲಿ ನಾವೇ ಭತ್ತದ ಹುಲ್ಲಲ್ಲಿ ಇಟ್ಟು ಹಣ್ಣು ಮಾಡಿ ನಮ್ಮ ಒಂದಷ್ಟು ನಮ್ಮ ಬಳಗ ಸ್ನೇಹಿತರು ಯಾರ್ಯಾರಿದ್ದಾರೆ, ಯಾರ್ಯಾರಿಗೆ ಅವಶ್ಯಕತೆ ಇದೆ, ಯಾರ್ಯಾರು ಫೋನ್ ಮಾಡಿ ಕೇಳ್ತಾರೆ ನಮ್ಗೊಂದು 10 ಕೆಜಿ ಕೊಡಿ 20 ಕೆಜಿ ಕೊಡಿ ಅಂತಾರಲ್ಲ, ಅಂಥವ್ರಿಗೆ ನಾವು ಮಾರಾಟ ಮಾಡ್ತೀವಿ. ನಮಗೆ ಉತ್ತಮ ಬೆಲೆ ಕೂಡ ಸಿಕ್ಕಿದೆ. ಇದೆಲ್ಲದರ ನಡುವೆ 1 ಎಕರೆಯಷ್ಟು ಅಡಿಕೆಯನ್ನು ಹಾಕೊಂಡಿದ್ದೀರಾ? ಹೌದು. ಏನು ಅಡಿಕೆ ಮೇಲೆ ವಿಶೇಷವಾದ ಪ್ರೀತಿ ನಿಮಗೆ? ಪ್ರೀತಿ ಅನ್ನೋದಕ್ಕಿಂತ ಒಂದ್ ಸ್ವಲ್ಪ ಮಾವಿನ ಹಣ್ಣು ಮಾರಿದ್ರೆ ಅಥವಾ ಒಂದ್ ಸ್ವಲ್ಪ ಏನೋ ಬೇರೆ ಹಣ್ಣುಗಳು ಮಾರಿದ್ರೆ, ನಾವು ಕ್ಯಾಶ್ ಕ್ರಾಪ್ ಅಂತ ಕರಿತೀವಲ್ಲ, ಅದು ಸ್ವಲ್ಪ ಮಟ್ಟಕ್ಕೆ ಬೇಕಾಗಿತ್ತು. ಈ ಅರಣ್ಯ ಕೃಷಿ ಮಾಡಿದೀವಲ್ಲ, ಅದರಿಂದ ನಮ್ಗೇನು ಆದಾಯ ಬರಲ್ಲ. ಯಾವಾಗಲೂ ಒಂದು ಟೈಮಲ್ಲಿ ಬರ್ಬೋದು, 10 ವರ್ಷ 20 ವರ್ಷ ಕಳೆದು ಅಲ್ಲಿವರೆಗೂ ನಾವು ಬದುಕಬೇಕಲ್ಲ. ರೈತರು ನಮ್ಮದೇ ಆದಂಥ ಖರ್ಚುಗಳಿರುತ್ತೆ, ನಮ್ಮದೇ ಆದಂಥ ವ್ಯವಹಾರಗಳಿರುತ್ತಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕ್ಯಾಶ್ ಕ್ರಾಪ್ ಸಿಗುತ್ತೆ ಅನ್ನೋ ಒಂದು ಮನೋಭಾವ. ಜೊತೆಗೆ ಈಗ ಅಡಿಕೆ ಬೆಳೆದ್ರೆ ಅಡಿಕೆ ಒಂದಕ್ಕೆ ನಾವು ಯೋಚನೆ ಮಾಡಬಾರ್ದು, ಅಂದರೆ ಅಡಿಕೆ ಕಾಯಿ ಮಾತ್ರ ಸಿಗುತ್ತೆ ಅದರಿಂದ ನಾವು ದುಡ್ಡು ಮಾಡ್ಕೋತೀವಿ ಅದರಿಂದ ನಮಗೆ ರೈತರಿಗೆ ದುಡ್ಡು ಸಿಗುತ್ತೆ ಅನ್ನೋದಲ್ಲ. ಅಡಿಕೆ ಮಧ್ಯದಲ್ಲೂ ನಾವು ಏನಾದರೂ ಮಿಶ್ರ ಬೆಳೆಗಳನ್ನ ಮಾಡ್ಬೋದು. ನಾವು ಬಾಳೆನೂ ಮಿಶ್ರ ಬೆಳೆ ಮಾಡ್ಕೊಂಡಿದ್ದೀವಿ, ಮೆಣಸನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ಈಗ ಸ್ವಲ್ಪ ಏಲಕ್ಕಿ ಹಾಕ್ಬೋದು, ಏಲಕ್ಕಿ ಹಾಕಿದ್ದೀವಿ ಬಟ್ ಬೇರೆ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಏಲಕ್ಕಿ ಹಾಕ್ಬೋದು, ಜೊತೆಗೆ ನೀವು ಹೊಸ ವಿಧಾನ ಸ್ಟ್ರಾಬೆರಿ ಬೆಳಿಬಹುದು. ಸ್ಟ್ರಾಬೆರಿ ಬೆಳೆಯಕ್ಕೆ ನಿಮ್ಗೆ ಹೈ ಆಲ್ಟಿಟ್ಯೂಡ್ ನೆರಳು ಬೇಕು, ಅದು ಒಂದ್ ಸ್ವಲ್ಪ ಬಿಸಿಲು ಬರದೇ ಇರೋ ತರ. ಹಾಗಾಗಿ ನಾವು ಅಡಿಕೆನೂ ಕೂಡ ಎಲ್ಲರೂ ತರ ನಾವು ಬೇರೆ ಬೇರೆ ವಿಧಾನದಲ್ಲಿ ಮಾಡಿಲ್ಲ, ನಮ್ದೇ ಆದಂತಹ ಸ್ವಂತ ವಿಧಾನ ಮಾಡಿಕೊಂಡು 5x5 ಒಂದಷ್ಟು ಮರಗಳು, 150 ಅಡಿಕೆ ಗಿಡಗಳು, 6x6 150 ಮರಗಳು, 7x7 150 ಮರಗಳು, ಈ ತರ ಪ್ಲಾನ್ ಮಾಡ್ತಾ ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಏನಾದರೂ ಮಾಡ್ಬೋದಾ, ರೈತರುಗಳಿಗೆ ಇನ್ನೂ ಏನಾದರೂ ತಿಳ್ಕೊಬೋದಾ ಅಥವಾ ನಾವು ತಿಳ್ಕೊಂಡು ತಿಳಿಸ್ಬೋದಾ ಅನ್ನೋ ಯೋಚನೆಯಿಂದ ಎಕ್ಸ್ಪೆರಿಮೆಂಟಲ್ ಪರ್ಪಸ್ ನಾವು ಬೇರೆ ಬೇರೆ ಅಂತರದಲ್ಲಿ ಇದನ್ನ ಮಾಡ್ಕೊಂಡಿದೀವಿ. ಸದ್ಯಕ್ಕೆ ಒಂದಷ್ಟು ಕೈ ತುಂಬಾ ಹಣ ಅಂತ ಹೇಳಿ ಸಿಗ್ತಾ ಇರೋದು ಯಾರು ಅಡಿಕೆ ಬೆಳೀತಾರೋ ಅವರಿಗೆ ಮಾತ್ರ. ಒಂದಷ್ಟು ಭದ್ರತೆ, ಹಣದ ಭದ್ರತೆಯೂ ಇರಲಿ ಅನ್ನುವಂತಹ ಕಾರಣದಿಂದಾಗಿ 1 ಎಕರೆಯಷ್ಟು ತಾವು ಅಡಿಕೆಯನ್ನ ಹಾಕೊಂಡಿರೋದು. ಯಾವ ತಳಿ ಹಾಕಿದ್ರಿ? ನಮ್ಮ ಮನೆಯವರು ಹೇಳ್ತಿದ್ನಲ್ಲ, ಅವ್ರದ್ದು ಸ್ವಂತ ಊರು ಬಂದು ಶಿವಮೊಗ್ಗ ಹತ್ರ ಸಾಗರ, ಅವ್ರದಲ್ಲಿ ಅಡಿಕೆ ತೋಟ ಇದೆ, ಅಲ್ಲಿಯ ನಾಟಿ ತಳಿ ಅಂತ ಹೇಳ್ತಾರೆ. ಅದೇ ತೋಟದಿಂದ ಅದನ್ನ 40-50 ವರ್ಷ ಆಗಿರೋ ತೋಟಗಳಿದೆ ಅವ್ರದ್ದು. ಅದೇ ತೋಟದಿಂದ ನಾವು ಬಿತ್ತನೆ ಬೀಜನ ತಗೊಬಂದು ನಾವೇ ಆ ಗೋಟನ್ ತಗೊಬಂದು ನಾವೇ ಸಸಿಗಳು ಮಾಡಿಕೊಂಡು ಅಲ್ಲಿಂದ ನಾವು ನೆಡೋ ಕೆಲಸ ಮಾಡಿದ್ದೀವಿ. ಏನೆಲ್ಲ ಆರೈಕೆ ಮಾಡ್ತೀರಿ ವರ್ಷ ಪೂರ್ತಿ ಅಡಿಕೆಗೆ? ಬಹಳ ಕಡಿಮೆ ಆರೈಕೆ ಮಾಡ್ತೀವಿ, ಯಾಕೆ ನಾವು ಅದ್ರ ಅಡಿಕೆ ಮಧ್ಯ ಉಳುಮೆ ಮಾಡಲ್ಲ. ಅದಕ್ಕೆ ಅಂತಾನೆ ವಿಶೇಷವಾಗಿ ಯಾವುದೇ ಅಂಗಡಿ ರಾಸಾಯನಿಕ ಗೊಬ್ಬರಗಳು ತರ್ತಾ ಇಲ್ಲ. ಜೈವಿಕ ತಂತ್ರಜ್ಞಾನಕ್ಕೆ ನಾವು ಅಳವಡಿಸ್ಕೊಂಡಿದ್ದೀವಿ, ಜೈವಿಕ ತಂತ್ರಜ್ಞಾನದ ಸಾಮಗ್ರಿಗಳನ್ನ ತಂದುಕೊಂಡು. ಸಾವಯವ ಕೃಷಿಗೂ ಜೈವಿಕ ಕೃಷಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ, ವ್ಯತ್ಯಾಸಗಳಿದೆ. ಆ ವ್ಯತ್ಯಾಸ ಯಾವ ಮಟ್ಟಕ್ಕಿದೆ ಅಂದ್ರೆ, ಇವತ್ತಿನ ಕೃಷಿಕರು ಏನಿದ್ದಾರೆ, ಈ ಜನರೇಷನ್ ಕೃಷಿಕರಿಗೆ ಅದರ ಅವಶ್ಯಕತೆ ಇದೆ ಅಂತ ನನ್ನ ಮನೋಭಾವ. ಯಾಕೆ ಇವತ್ತು ನೋಡ್ರಿ, ನಾವು ಸಾವಯವ ಕೃಷಿ ಮಾಡ್ತೀವಿ ಅಂತ ಹೊರಟ್ರೆ ದೇಸಿ ಹಸುಗಳನ್ನ ಸಾಕಬೇಕು, ಅದರ ಸಗಣಿ ಗಂಜಲನ್ನ ಸರಿಯಾದ ರೀತಿಯಲ್ಲಿ ಸಂಗ್ರಹಿಸ್ಕೋಬೇಕು, ಅದರಿಂದ ಜೀವಾಮೃತಗಳನ್ನ ಮಾಡ್ಕೋಬೇಕು, ಸರಿಯಾದ ರೀತಿಯಲ್ಲಿ ಗುಂಡಿನ ಮಾಡಿಕೊಂಡು ಕಾಂಪೋಸ್ಟ್ ಗೊಬ್ಬರಗಳನ್ನ ತಯಾರಿಸ್ಕೋಬೇಕು ಅಥವಾ ಎರೆಹುಳ ಗೊಬ್ಬರಗಳನ್ನ ತಯಾರಿಸ್ಕೋಬೇಕು. ಇದೆಲ್ಲದೂ ನನಗನ್ಸೋ ಪ್ರಕಾರ ಈ ಜನರೇಷನ್ನ ರೈತರುಗಳಿಗೆ, ಅಂದರೆ ಈ ಯುವಕರು ರೈತರು ಯಾರಿದ್ದಾರೆ, ಸ್ವಲ್ಪ ಪೇಷನ್ಸ್ ಕಡಿಮೆನ ಅಥವಾ ಟೈಮಿನ ಅಭಾವನ ಏನೋ ಇದೆ ಅಲ್ಲ, ಇದೆಲ್ಲದನ್ನ ನಾವು ಮೀರಿ ಸಾವಯವ ಕೃಷಿ ಮಾಡಬೇಕು ಅಂದರೆ ಅದರ ಇನ್ನು ನೆಕ್ಸ್ಟ್ ಲೆವೆಲ್. ಈಗ ನಾವು ಕೇಳಿದ್ದೀವಿ ಜೈವಿಕ ತಂತ್ರಜ್ಞಾನ, ಜೈವಿಕ ಕೃಷಿ ಅಂತ. ಈ ಬಯೋಫಾರ್ಮಿಂಗ್ನ, ಈ ಬಯೋಟೆಕ್ನಾಲಜಿಯನ್ನು ನಾವು ಬಳಸ್ಕೊಂಡಿದ್ದೇ ಆದಲ್ಲಿ ನಮಗೆ ಆರೈಕೆ ಕಡಿಮೆ ಆಗುತ್ತೆ, ಅಡಿಕೆ ಗಿಡದ ಆರೈಕೆ. ಯಾಕೆ ನಾವು ಸಾವಯವ ಕೃಷಿ ಮಾಡೋಕ್ಕಾಗಲಿ ಅಥವಾ ಬೇರೆ ರಾಸಾಯನಿಕ ಕೃಷಿ ಮಾಡೋಕ್ಕಾಗಲಿ ಅಡಿಕೆ ಗಿಡಗಳ ಬುಡನ ಬಗಿಬೇಕು, ಗೊಬ್ಬರಗಳನ್ನ ಹಾಕಬೇಕು, ಅದನ್ನು ಮುಚ್ಚಬೇಕು, ಮತ್ತು ಉಳುಮೆ ಮಾಡಬೇಕು, ಅದು ಯಾವುದೂ ಇಲ್ಲ ನಮ್ಮಲ್ಲಿ. ಇದು ನೀರಿನಲ್ಲಿ ಬೆರೆಯುವಂಥದ್ದು ಪದಾರ್ಥಗಳು, ಸೂಕ್ಷ್ಮಾಣು ಜೈವಿಕ ಪದಾರ್ಥಗಳು, ಸೂಕ್ಷ್ಮಾಣು ಜೀವಿಗಳು ಇರುವಂಥದ್ದು. ಅದನ್ನು ನಾವು ನೀರಲ್ಲಿ ಜಸ್ಟ್ ಮಿಕ್ಸ್ ಮಾಡೋದು, ಬುಡಕ್ಕೆ ಹಾಕೋದು ಅಷ್ಟೇ. ನಾವು ಯಾವುದು ಬಗೆಯುವಂಗೆ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಭೂಮಿಯಲ್ಲಿ ತೇವಾಂಶ ಇದ್ದರೆ ಇದರಿಂದ ನಮಗೆ ಭಾಳ ಚೆನ್ನಾಗಿ ಗಿಡಗಳ ಡೆವಲಪ್ಮೆಂಟ್ ಆಗುತ್ತೆ. ಜೊತೆಗೆ ನಾವು ಸಾವಯವ ಕೃಷಿಯಲ್ಲಿ ಸಾರಜನಕ ಅಂದರೆ ನೈಟ್ರೋಜನ್, ಫಾಸ್ಫರಸ್, ರಂಜಕ, ಪೊಟ್ಯಾಶ್ ಇದನ್ನು ಸಪ್ರೇಟ್ ನಮಗೆ ಸಿಗೋಕ್ಕಾಗ್ತಾ ಇಲ್ಲ. ಹಾಗಾಗಿ ಜೈವಿಕ ತಂತ್ರಜ್ಞಾನದಲ್ಲಿ ಎಲ್ಲದೂ ಸಿಗುತ್ತೆ, ಅದನ್ನು ಬಳಕೆನ ಈಸಿ ಮಾಡ್ಕೊಂಡಿದ್ವಿ. ಜೊತೆಗೆ ಉಳುಮೆ ಮಾಡಲ್ಲ ನಾವು, ಜೀರೋ ಕಲ್ಟಿವೇಷನ್ ಮಾಡ್ಕೊಂಡಿದ್ದೀವಿ. ಅದ್ರ ಮಧ್ಯದಲ್ಲಿ ಹುಲ್ ಬರುತ್ತೆ ಸ್ವಲ್ಪ, ಈ ಬೇಲಿ ಮೆಂತೆ ಅಂತ ಕರಿತೀವಿ ನಾವು, ಕುದುರೆ ಮೆಂತ್ಯ, ಬೇಲಿ ಮೆಂತ್ಯ ಅಂತ. ಆ ಬೇಲಿ ಮೆಂತ್ಯ ಗಿಡಗಳನ್ನ ಹಾಕಿದ್ದೀವಿ ನಾವು, ಒಂದು 3 ಆಡುಗಳು ಸಾಕಿದ್ದೀವಿ. ಆ ಆಡುಗಳನ್ನು ಅದರೊಳಗೆ ಬಿಟ್ಟು ಮೇಯಿಸ್ತೀವಿ. ನಮ್ಮ ಪುಣ್ಯ ಚೆನ್ನಾಗಿದೆ, ಅವು ಯಾವುದು ಅಡಿಕೆ ಗಿಡನ ತಿಂತಾ ಇಲ್ಲ, ಅದರ ಅಭ್ಯಾಸ ಕಡಿಮೆ ಮಾಡಿ. ಯಾಕೆಂದರೆ ಅದಕ್ಕೆ ಬೇಲಿ ಮೆಂತ್ಯ ಭಾಳ ಚೆನ್ನಾಗಿ ಹುಲ್ಸಾಗಿ ಬೆಳೆದಿರೋದ್ರಿಂದ ಅದ್ರ ಕಡೆಗೆ ಅದ್ರ ಗಮನ ಹೋಗುತ್ತೆ, ತಿನ್ಕೊಳ್ಳುತ್ತೆ, ಬಾಟಮಲ್ಲಿ ಗರಿಕೆಗಳು ಚೆನ್ನಾಗಿ ಬಂದಿರುತ್ತೆ, ಅದನ್ನು ತಿನ್ಕೊಂಡು ಅವುಗಳು ಸಾಕ್ತಾ ಇರೋದ್ರಿಂದ ನಮಗೆ ಅಡಿಕೆ ಗಿಡಗಳಿಗೆ ಅಷ್ಟೊಂದು ನಮಗೆ ಖರ್ಚಾಗಲಿ ವ್ಯವಸಾಯದ ಕೆಲಸಗಳಾಗ್ಲಿ ಕಡಿಮೆ ಆಗಿದೆ. ಈ ತುಂಬಾ ಜನ ಅನ್ಕೊಳ್ತಾರೆ ಪ್ರತಿ ವರ್ಷ ಉಳುಮೆ ಮಾಡಬೇಕು, ಕಾಲುವೆ ತೆಗಿಬೇಕು, ಕಳೆ ತೆಗಿಬೇಕು, ಮತ್ತೆ ಅದಕ್ಕೆ ಬೇರೆ ಬೇರೆ ತರಹದ ಗೊಬ್ಬರಗಳನ್ನ ನೀಡಬೇಕು ಅಂತೇಳಿ. ಈಗ ನೀವು ಜೈವಿಕ ವಿಧಾನದಲ್ಲಿ ನಾನು ಮಾಡ್ತಾ ಇದ್ದೀನಿ ಮತ್ತೆ ಜೀರೋ ಕಲ್ಟಿವೇಶನ್ ಕೂಡ ಅಳವಡಿಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರಿ, ಹೇಗನ್ಸುತ್ತೆ ಅದ್ರ ಬೆಳವಣಿಗೆ ನಿಮ್ಗೆ ತೃಪ್ತಿ ತಂದಿದೆಯಾ ಹೇಗೆ? ಹೌದು, ಇವಾಗ ನಾನು ನೆಟ್ಟು 1 ವರ್ಷ ಆಗಿದೆ. ಆ 1 ವರ್ಷಕ್ಕೆ ನಾನು ಬೇರೆ ಬೇರೆ ತೋಟಗಳನ್ನ ನೋಡಿದಾಗ ನಮ್ಮ ತೋಟದ ಗಿಡಗಳು ತುಂಬಾ ಬೆಳವಣಿಗೆ ಬಂದಿದೆ, ಅದ್ರ ನಂಗೆ ತೃಪ್ತಿ ಇದೆ. ಆದ್ರೆ ನೀವು ಹೇಳ್ತಾ ಇದ್ರಿ ಕಾವಲೆಗಳು ತೆಗಿಬೇಕು ಅಂತ. ಈ ಕಾವಲೆಗಳು ತೆಗೆಯೋದು ಎಲ್ಲಿ? ತುಂಬಾ ಮಲೆನಾಡು ಪ್ರದೇಶದಲ್ಲಿ, ತುಂಬಾ ಮಳೆ ಆಗೋ ಜಾಗದಲ್ಲಿ, ನೀರು ಹೆಚ್ಚು ಬರುವಂತದ್ರಲ್ಲಿ ಕಾವಲೆಗಳು ತೆಗೆಯುವ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅವರವರ ಅನುಕೂಲಕ್ಕೆ ಅದಾಗಿದೆ. ಆದರೆ ನಮ್ಮ ಬಯಲು ಪ್ರದೇಶದಲ್ಲೂ ಈಗ ಅಡಕೆ ಬೆಳೆಗಳು ಜಾಸ್ತಿ ಆಗ್ತಾ ಇದೆ, ನಾವು ಅದನ್ನು ನೋಡ್ತಾ ಇದ್ದೀವಿ. ಕಳೆದ 2 ವರ್ಷದಿಂದ ಎಷ್ಟು ಅಡಕೆ ಗಿಡಗಳನ್ನ ನೆಡ್ತಾ ಇದ್ದಾರೆ ಅಂದರೆ ನಾನು ಭಾಳಷ್ಟು ರೈತರನ್ನ ನಾನು ನೋಡ್ತೀನಿ, ಬರೀ ಅಡಕೆ ಬಗ್ಗೆನೇ ಮಾತುಗಳಾಗ್ತಾ ಇದೆ. ಸೊ ಒಳ್ಳೆಯದು, ಸಂತೋಷ. ಆದರೆ ಇಲ್ಲಿ ನಮ್ಮಲ್ಲಿ ಈ ಬಯಲು ಪ್ರದೇಶದಲ್ಲಿ ನೀರಿನ ಅಭಾವ ಜಾಸ್ತಿ ಇರೋದ್ರಿಂದ ನಮಗೆ ಕಾವಲೆ ತೆಗೆಯುವ ಅವಶ್ಯಕತೆ ಇಲ್ಲ. ಜೊತೆಗೆ ನಾವು ಪ್ಯಾರಲಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬೇಕು, ನೀರಿನ ಅಭಾವ ಇರೋದ್ರಿಂದ ನಾವು ಉಳುಮೆ ಮಾಡೋದನ್ನು ಕಡಿಮೆ ಮಾಡಬೇಕು. ಭೂಮಿಗೆ ಯಾವಾಗ ನಾವು ಮುಚ್ಚಿಗೆ ಮಾಡ್ತೀವಿ, ಕಲ್ಟಿವೇಷನ್ ಮಾಡ್ತಾ ಇದ್ರೆ ಅಂದ್ರೆ ಉಳುಮೆ ಮಾಡ್ತಾ ಇದ್ರೆ, ಈ ಮಣ್ಣು ಸೂರ್ಯನ ಕಿರಣಕ್ಕೆ ಎಕ್ಸ್ಪೋಸ್ ಆಗ್ತಾ ಇರತ್ತೆ, ನೇರವಾಗಿ ಕಾಣಿಸ್ತಾ ಇರತ್ತೆ. ಎಲ್ಲಿವರೆಗೂ ಸೂರ್ಯನ ಕಿರಣ ನೇರವಾಗಿ ಮಣ್ಣಿಗೆ ಬೀಳ್ತಾ ಇರತ್ತೆ ಅಲ್ಲಿವರೆಗೂ ಮತ್ತೆ ಮತ್ತೆ ಪದೇ ಪದೇ ಕಳೆ ಗಿಡಗಳು, ಕಳೆ ಬೀಜಗಳು ಹುಟ್ಟುತ್ತಾ ಇರತ್ತೆ. ನೀವು ಯಾವಾಗ ಭೂಮಿನ ಒಂದು 2 ಇಂಚು 3 ಇಂಚು ಅರ್ಧ ಅಡಿ ನೀವು ಮುಚ್ಚಿಗೆ ಮಾಡ್ತೀರಾ, ಆವಾಗ ನಿಮಗೆ ಕಳೆ ಬರೋದು ಕಡಿಮೆ ಆಗುತ್ತೆ, ಪಾರ್ಥಿನಿಯಂ ಕಡಿಮೆ ಆಗುತ್ತೆ, ಬೇರೆ ಬೇರೆ ಕಳೆಗಳು. ನಿಮಗೆ ದೇಸಿ ಹುಲ್ಲುಗಳೇ ನಮಗೆ ಎಷ್ಟೋಗಳು ನೋಡಿರೋದಿಲ್ಲ. ನನಗೆ ಕಳೆದ 4-5 ವರ್ಷದಿಂದ ನಮ್ಮ ಜಮೀನಲ್ಲಿ ಹೊಸ ತಳಿಯ ಹುಲ್ಲುಗಳು ಅದು ಆಟೋಮೆಟಿಕ್ಕಾಗಿ ಹುಟ್ಟುತ್ತಾ ಇದೆ, ಪಾರ್ಥಿನಿಯಂ ಕಡಿಮೆ ಆಗ್ತದೆ ಈ ಜೀರೋ ಕಲ್ಟಿವೇಶನ್ ನಿಂದ. ಹಂಗಾಗಿ ಏನು ತೊಂದರೆ ಇಲ್ಲ, ನಿಮಗೆ ತೃಪ್ತಿ ಇದೆ, ಚೆನ್ನಾಗಿ ಆಗ್ತಾ ಇದೆ. ಆ ಕಾರಣದಿಂದಾಗಿ ಜೀರೋ ಕಲ್ಟಿವೇಶನ್ ಅನ್ನುವಂಥದ್ದನ್ನು ಕೂಡ ಅಳವಡಿಕೆಯನ್ನು ಮಾಡ್ಕೋಬಹುದು, ಜೊತೆಗೆ ಜೈವಿಕ ಕೃಷಿಯನ್ನು ಕೂಡ ಅಳವಡಿಕೆಯನ್ನು ಮಾಡ್ಕೋಬಹುದು, ಅದರಲ್ಲಿ ಒಳ್ಳೆ ಫಲಿತಾಂಶ ಸಿಗುತ್ತೆ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ. ಇದೆಲ್ಲದರ ಜೊತೆಗೆ ಬಹಳ ವಿಶೇಷ ಅನ್ನೋ ತರದಲ್ಲಿ ಏಲಕ್ಕಿಯನ್ನ ಸುಮಾರು 1/2 ಎಕರೆನಲ್ಲಿ ನೀವು ಹಾಕೊಂಡಿದ್ದೀರಿ. ನೀವೇ ಹೇಳದಂಗೆ ಬಯಲ್ಸೀಮೆ, ಬಯಲ್ಸೀಮೆಯಲ್ಲಿ ಏಲಕ್ಕಿ ಬರೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಕಲೇಶ್ಪುರ ಮತ್ತೆ ನಮ್ಮ ಕರ್ನಾಟಕಕ್ಕೆ ನಾವು ಹೋದಂತ ಸಂದರ್ಭದಲ್ಲಿ ಮಡಿಕೇರಿಯ ಕೆಲವು ಭಾಗ ಅಥವಾ ಪಶ್ಚಿಮ ಘಟ್ಟದ ಕೆಲವು ಭಾಗಗಳಲ್ಲಿ ಏಲಕ್ಕಿಯನ್ನ ಬೆಳೀತಕ್ಕಂಥದ್ದು, ಕೇರಳದಲ್ಲಂತೂ ಅತ್ಯಧಿಕವಾಗಿ ಬೆಳೀತಾರೆ. ಏಲಕ್ಕಿ ಬೆಳಿಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಅದೇ ನಾನು ಅವಾಗಿವಾಗ ಹೇಳ್ತಾ ಇರ್ತೀನಿ, ನಾನು ಬಯಲ್ಸೀಮೆಯವನೇ, ನನ್ನ ಶ್ರೀಮತಿಯವರು ಮಲೆನಾಡವರು, ಸಾಗರದಿಂದ ಬಂದಿರೋರು. ಅವ್ರಿಗೆ ಸ್ವಲ್ಪ ಅಲ್ಲಿದ್ದು ಜ್ಞಾನ, ಅವ್ರು ಅಡಿಕೆ ತೋಟದಲ್ಲಿ ಏಲಕ್ಕಿ ಬೆಳೆಯೋದೆಲ್ಲ ಇತ್ತು. ಹಾಗಾಗಿ ನಾವೊಂದು ಹೊಸ ಪ್ರಯತ್ನ ಮಾಡೋಣ ಅಂತ ಇಬ್ರು ಕೂತ್ಕೊಂಡು ಮಾತಾಡಿ ಏಲಕ್ಕಿಗೆ ಮೊದಲನೇ ಆದ್ಯತೆ ಏನು, ನೆರಳು ಬೇಕು. ನಮ್ಮಲ್ಲಿ ಗೊಬ್ಬರದ ಗಿಡಗಳು ಅಂತ ನಾವು ಕೇಳಿದ್ದೀವಿ, ಗ್ಲೀರಿಸಿಡಿಯಾ ಅಂತ. ಸಾಮಾನ್ಯ ಹಳ್ಳಿಗಳಲ್ಲಿ ಅಲ್ಲಿ ಗೊಬ್ಬರದ ಗಿಡನ ಬೆಳೀತಾರೆ, ಆ ಗಿಡಗಳ ಕೊನೆಗಳನ್ನ ತಂದು ನಾವು ಅದು ಕೊನೆ ನೆಟ್ಟರೆ ಚಿಗರತ್ತೆ, ಬಹಳ ಫಾಸ್ಟ್ ಆಗಿ ಬೆಳೆಯುತ್ತೆ. ಆ ಕೊನೆಗಳನ್ನ ತಂದು ನಾವು 1/2 ಎಕರೆಗೆ ಪ್ಲಾನ್ ಮಾಡಿ ಸಮತಟ್ಟಾಗಿರೋ ಜಾಗಕ್ಕೆ ಓದ್ ಮುಂಗಾರಲ್ಲಿ ನಾವು ಬರೀ ಕೊನೆಗಳನ್ನ ನೆಟ್ವಿ. ಒಂದು 6 ಅಡಿ 8 ಅಡಿ 10 ಅಡಿ ಅಲ್ಲಿ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಒಂದು 1/2 ಅಡಿ ನೆಟ್ವಿ. ಅದನ್ನು ಬೆಳೆಸಿದ್ವಿ, 4 ತಿಂಗಳು ಚೆನ್ನಾಗಿ ನೀರು ಕೊಟ್ಟು ಬೆಳೆಸಿದ್ವಿ. ಅದು ಒಂದು ಲೆವೆಲ್ಗೆ ಅಂದರೆ ನಮಗೆ ಅಡಿಕೆಗೆ ಹೈ ಆಲ್ಟಿಟ್ಯೂಡ್ ನೆರಳು ಬೇಕು ಅಂತ ಹೇಳ್ತಾರೆ. ಹೈ ಆಲ್ಟಿಟ್ಯೂಡ್ ನೆರಳು ಅಂದ್ರೆ ಏನು, ಈ ಮಲೆನಾಡಲ್ಲಿ ನೀವು ಮರಗಳನ್ನ ಯಾವುದೇ ಮರಗಳು ನೋಡಿದ್ರು 40-50 ಅಡಿ ಎತ್ತರಕ್ಕೆ ಹೋಗಿರುತ್ತೆ. ಅದನ್ನ ನೀವು ನೀಟಾಗಿ ಕೊಂಬೆಗಳನ್ನ ಸರ್ವದ್ರೆ ಅಂದ್ರೆ ಅದ್ರ ಪ್ರೂನಿಂಗ್ ಮಾಡಿದ್ರೆ ನಿಮ್ಗೆ ಆ ಹೈ ಆಲ್ಟಿಟ್ಯೂಡ್ ಇಂದ ನೆರಳು ಬೀಳತ್ತೆ. ಒಂದು 30% 40% ಬಿಸಿಲು ಬೀಳ್ಬೋದು, ಇನ್ನು ಮೇಜರ್ ಒಂದು 60-70% ನೆರಳು ಬೀಳ್ತಾ ಇರುತ್ತೆ. ಈ ಹೈ ಆಲ್ಟಿಟ್ಯೂಡ್ ನೆರಳನ್ನ ಕೊಡಕ್ ಆಗದೆ ನಾವು ಈ ಲೋ ಆಲ್ಟಿಟ್ಯೂಡ್ ನೆರಳನ್ನ ಯಾಕೆ ಕೊಡಬಾರ್ದು? ಮರಕ್ಕೆ ನೆರಳು ಬೇಕು, ಬಟ್ ಈ ಹೈ ಆಲ್ಟಿಟ್ಯೂಡ್ ಲೋ ಆಲ್ಟಿಟ್ಯೂಡ್ ಡಿಫ್ರೆನ್ಸ್ ನ ಏನಾದರೂ ಆಗತ್ತ ಅಂತ ಚೆಕ್ ಮಾಡೋಕ್ಕೋಸ್ಕರ ನಾವು ಗ್ಲೀರಿಸಿಡಿಯನ್ ಬೆಳೆದ್ವಿ. ಗ್ಲೀರಿಸಿಡಿಯನ್ನ ನಾವು ಹೈ ಆಲ್ಟಿಟ್ಯೂಡ್ ಅಲ್ಲಿ ಬೆಳೆಸಕ್ಕಾಗಲ್ಲ, ಹಾಗಾಗಿ ನಾವು ಗ್ಲೀರಿಸಿಡಿಯನ್ ಬೆಳೆಸಿ ಅದರಲ್ಲಿಂದ ನೆರಳನ್ನು ಬರೋ ತರ ಬೆಳೆಸಾದ್ಮೇಲೆ ಅದ್ರ ಮಧ್ಯ ನಾವು ಏಲಕ್ಕಿನ ಬೆಳೆಸಿದ್ವಿ, ತಂದು ನೆಟ್ವಿ. ಸರ್ಕಾರಿದೆ ಸ್ಪೈಸ್ ಬೋರ್ಡ್ ಇದೆ ಸಕಲೇಶ್ಪುರ, ಅಲ್ಲಿಂದ ತಗೊಬಂದು ನೆಟ್ವಿ. ಒಂದು 400 ಗಿಡ ತಗೊಬಂದು ನೆಟ್ಟಿದ್ದೀವಿ. ಅದರಲ್ಲಿ ಒಂದು ಸ್ವಲ್ಪ ಗಿಡಗಳು ಆಚೆ ಈಚೆ ಹೋಯ್ತು, ಯಾಕಂದ್ರೆ ಬಾರ್ಡ್ರಲ್ಲಿ ಬಿಸಿಲು ಬೀಳುತ್ತಲ್ಲ, ಅವಾಗ ಸ್ವಲ್ಪ ಹೋಯ್ತು. ಇನ್ನು ಉಳಿದಿದ್ದೆಲ್ಲ ತುಂಬ ಚೆನ್ನಾಗಿದೆ. ನೀವು ಬಂದು ಯಾವಾಗಾದರೂ ನಮ್ಮಲ್ಲಿ ಬಂದಿರೋ ನೋಡಿರೋರು ಹೇಳ್ತಾರೆ, ಮಲೆನಾಡಲ್ಲಿ ಬೆಳೆದಿರೋ ಅಷ್ಟೇ ಚೆನ್ನಾಗಿ ಬೆಳೆದಿದ್ದೀರಾ ಅಂತ. ಇವತ್ತಿಗೆ 1 ವರ್ಷ ಆಗಿದೆ ಅದನ್ನು ನೆಟ್ಟು. ಇವತ್ತಾಗಲೇ ನಮಗೆ ಒಂದಷ್ಟು, ಒಂದು 20%ಯಿಂದ ಒಂದು 30%ವರೆಗೂ ಗಿಡಗಳು ಆಗಲೇ ಈಚ್ಗಳನ್ನ ಬಿಡ್ತಾ ಇದೆ, ಚೆನ್ನಾಗೂ ಇದೆ ನಮಗೆ. ಹಂಗಾಗಿ ಖುಷಿ ಇದೆ. ಬಹಳಷ್ಟು ಜನಕ್ಕೆ ಬಂದರೆ ಅದೊಂದು ಒಂದು ನೀವು ಹೇಳೋದಕ್ಕೆ ಹೊಸ ವಿಚಾರ ಕೂಡ ನಮ್ಮ ಭಾಗದಲ್ಲಿ. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಹೂವಿನಹಳ್ಳಿಯ ಪ್ರಗತಿಪರ ಕೃಷಿಕ ಹೆಚ್.ಎನ್. ಮಧುಸೂದನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಲ್ಲ, ಈ ಸಂದರ್ಶನದ ಮುಂದುವರಿದ ಭಾಗವನ್ನ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಸುರಕ್ಷಿತ ಹೋ ಜಾಯೇ